ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕೆಲ ಪರೀಕ್ಷೆಗಳು ಉಚಿತವಾಗಿದ್ದು ಸಾರ್ವಜನಿಕರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 3 ದಿನಗಳ G20 ಇಂಧನ ವರ್ಗಾವಣೆ ಕಾರ್ಯಸಮೂಹ ಸಭೆ ಫೆಬ್ರವರಿ 5ರಂದು ಆರಂಭ. ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಬ್ಬರಲ್ಲೂ ಸ್ವಚ್ಛತೆಯ ಅರಿವು ಅತ್ಯಗತ್ಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ರಾಜ್ಯಾದ್ಯಂತ ಮುಂದಿನ ತಿಂಗಳ 13ರವರೆಗೆ ಕುಷ್ಠರೋಗ ಜಾಗೃತಿ ಅಭಿಯಾನ. ಇಂದು ಮಹಾತ್ಮ ಗಾಂಧಿ ಪುಣ್ಯತಿಥಿ ಅಂಗವಾಗಿ ಹುತಾತ್ಮರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕಾಫಿ ತ್ಯಾಜ್ಯದ ಸದ್ಬಳಕೆ ಕುರಿತು ಗರಗಂದೂರಿನ ಕೆಎಸ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ನಿವೃತ್ತ ಐಎಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದ ಆಖಿಯೇ ಜಿತ್ ಚಮ್ಮೆ ರಾಜಾನ್, ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಕಟಣೆ. ಕೆಳಗರೆ ಕಾಫಿ ತೋಟದಲ್ಲಿ ತ್ಯಾಜ್ಯ ಸಾಕಷ್ಟು ಉತ್ಪಾದನೆ ಆಗ್ತಾ ಇರತ್ತೆ. ಮರಗಿಡಗಳ ಒಣಗಿದ ಎಲೆ ಅಂತೂ ಸಿಗ್ತಾ ಇರತ್ತೆ. ಇನ್ನು ಕಾಫಿ ಪಲ್ಪ್ ಮಾಡುವ ಘಟಕಗಳಿಂದ ಕಾಫಿ ಸಿಪ್ಪೆ ಮತ್ತು ಕಾಫಿ ಹಣ್ಣು ತೊಳೆದ ನೀರು ಅಥವಾ ಬೀಜ ಬೇರ್ಪಡಿಸಿದ ಬಳಿಕ ಸಿಗುವ ತ್ಯಾಜ್ಯಯುಕ್ತ ನೀರು, ಅದು ಸಹ ಸದ್ಬಳಕೆ ಆಗ್ತಾ ಇದ್ರೆ ಒಳ್ಳೇದು. ಕೆಲವೇ ಕೆಲವು ಕಡೆ ಇದನ್ನ ಗೊತ್ತಿಲ್ಲದಂತೆ ಚೆನ್ನಾಗಿ ಉಪಯೋಗಿಸಿಕೊಳ್ಳದಿದೆ. ಹಾಸನ ಜಿಲ್ಲೆಯಲ್ಲೂ ಈ ನಿಟ್ಟಿನ ಪ್ರಯೋಗಗಳು ಆಗ್ತಾ ಇದ್ದಾವೆ. ಇವತ್ತು ನಾವು ಆ ಕುರಿತಂತೆ ವಿಚಾರಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಸೋಮರಪೇಟೆ ತಾಲೂಕು ಗರಗಂದೂರು ಎ ಗ್ರಾಮದ ಕೆಎಸ್ ಮಂಜುನಾಥ್ ಅವರನ್ನ ಈ ಹಿಂದೆ ನಾವು ಮಾತನಾಡಿಸಿದ್ವಿ. ಇವತ್ತು ಅವರ ಅನುಭವಗಳನ್ನ ಮತ್ತಷ್ಟು ತೆಗೆದುಕೊಂಡು ಪ್ರಸಾರ ಮಾಡ್ತಾ ಇದ್ದೀವಿ. ಮಂಜುನಾಥ್ ಅವರನ್ನ ಒಂದ್ಸಾರಿ ರಾತ್ರಿ ಹೊತ್ತು ಅವರ ಮನೆಯಲ್ಲಿ ಭೇಟಿ ಮಾಡಿದ್ವಿ. ಅವರನ್ನ ಭೇಟಿ ಮಾಡುವ ಸಂದರ್ಭ ರಾತ್ರಿ ಹೊತ್ತು ಒದಗಿ ಬಂದಿತ್ತು. ಹಾಗಾಗಿ ಅವರ ತೋಟ, ಅವರ ಕೆಲಸ ಕಾರ್ಯಗಳನ್ನ ನಾವು ನೋಡ್ಲಿಕ್ಕೆ ಆಗಿರ್ಲಿಲ್ಲ. ಮತ್ತೊಮ್ಮೆ ಅವರಲ್ಲಿಗೆ ಹೋದಾಗ ಅವರ ಗದ್ದೆಯಲ್ಲಿ ಪಲ್ಪಿಂಗ್ ಯೂನಿಟ್ನ ತ್ಯಾಜ್ಯ ನೀರು ಅಲ್ಲಿ ಸೇರ್ಕೊಂಡಿತ್ತು. ಬಣ್ಣದ ನೀರು ಏನಂತ ಅನ್ಕೊಂಡು ಕೇಳಿದ್ವಿ. ಅವರು ಹೇಳ್ತಾ ಇದ್ರು, ಹಾಗೆ ತೋಟದಲ್ಲಿ ನೀಲಗಿರಿ ಮರಗಳನ್ನು ನೋಡ್ತಾ ಇದ್ವಿ. ಅದ್ರ ಬಗ್ಗೆನೂ ಇವತ್ತು ಅವರು ಮಾತನಾಡ್ತಿದ್ದಾರೆ. ಮಂಜುನಾಥ್ ಅವರೇ, ಕಾಫಿ ಪಲ್ಪಿಂಗ್ ಯೂನಿಟ್ ಅನ್ನ ನೀವು ಮಾಡಿ ಎಷ್ಟು ವರ್ಷ ಆಗಿರ್ಬೋದು? ಕಾಫಿ ಪಲ್ಪಿಂಗ್ ಯೂನಿಟ್ ಮಾಡಿ 25 ವರ್ಷ ಆಗಿದೆ. 25 ವರ್ಷಗಳಿಂದ ನೀವು ಮಾಡ್ತಾ ಇದ್ರಿ, ಅದರ ಪ್ರಯೋಜನವನ್ನ ಕಂಡಿದಿರಿ, ಹಾಗಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಹೌದು. ಮುಖ್ಯವಾಗಿ ಹೇಳಿ, ಪಲ್ಪಿಂಗ್ ಯೂನಿಟ್ ಅನ್ನ ಹಾಕೋದ್ರಿಂದ ಏನು ಪ್ರಯೋಜನಗಳನ್ನು ಕಂಡಿದ್ದೀರಿ? ನಮ್ಮ ರೈತರಿಗೆ, ಕಾಫಿ ಬೆಳೆಗಾರರಿಗೆ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪಲ್ಪಿಂಗ್ ಯೂನಿಟ್ ಹಾಕಿರೋದ್ರಿಂದ ನಮಗೆ ಉತ್ತಮ ಗುಣಮಟ್ಟದ ಕಾಫಿನ ಉತ್ಪಾದನೆ ಮಾಡಬಹುದು. ಜೊತೆಗೆ ಅದರಿಂದ ಬರುವಂತಹ ತ್ಯಾಜ್ಯ ವಸ್ತು, ಸಿಪ್ಪೆ ಅಥವಾ ಸ್ಲರಿ ಆಗಲಿ, ಅದನ್ನ ನಮ್ಮ ಮಿಕ್ಕ ಬೇಸಾಯಕ್ಕೆ ಅಥವಾ ಕಾಫಿಗೆ ಕಾಂಪೋಸ್ಟ್ ಪ್ರಿಪೇರ್ ಮಾಡೋದಕ್ಕೆ ಮತ್ತೆ ಸ್ಲರಿನ ಗದ್ದೆಗೆ ಬಿಡೋದ್ರಿಂದ ಒಳ್ಳೆ ಭತ್ತದ ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ನೀವು ತಂದೆಯವ್ರ ಕಾಲದಿಂದ ಮಾಡ್ಕೊಂತ ಬಂದಿದ್ರಿ, ಕಾಫಿ ಸಿಪ್ಪೆ ನಿಮ್ಮಲ್ಲಿ ಸದ್ಬಳಕೆ ಆಗುತ್ತೆ, ಅದನ್ನ ಕಾಂಪೋಸ್ಟ್ ಗೊಬ್ಬರವಾಗಿ ಮಾಡ್ಕೊಳ್ತೀರಲ್ವಾ, ಹೇಗ್ ಮಾಡ್ತೀರಿ ಹೇಳಿ? ಕಾಂಪೋಸ್ಟ್ ಗೊಬ್ಬರ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡಬಹುದು, ಅದಕ್ಕೆ ಸೆಪರೇಟ್ ಕಾಂಪೋಸ್ಟ್ ಪಿಟ್ ಅಂತ ಗುಂಡಿ ಮಾಡ್ಕೊಳ್ಬೇಕು. ಲೇಯರ್ ವೈಸು ಒಂದ್ ಲೇಯರ್ ಕೊಟ್ಟಿಗೆ ಗೊಬ್ಬರ, ಒಂದ್ ಲೇಯರ್ ಕಾಫಿ ಸಿಪ್ಪೆ, ಜೊತೆಗೆ ಮಿಕ್ಕ ನಮ್ಮ ವ್ಯವಸಾಯದ್ದು ತ್ಯಾಜ್ಯ ವಸ್ತುಗಳಿದ್ರೆ ಅದನ್ನು ಹಾಕಬಹುದು. ಹಾಗೆ ಲೇಯರ್ ವೈಸ್ ಹಾಕಿ ಜೊತೆಗೆ ಟ್ರೈಕೋಡರ್ಮಾ ಅಥವಾ MC ಪೌಡರ್ಸ್ ಅಂತ ಸೂಕ್ಷ್ಮ ಜೀವಿ ಗೊಬ್ಬರಗಳನ್ನ ಅದಕ್ಕೆ ಹಾಕೊಂಡು ಲೇಯರ್ ವೈಸ್ ಅದಕ್ಕೆ ಬೇಕಾದಷ್ಟು ತೇವಾಂಶವನ್ನು ಕಾಯ್ಕೊಂಡು ಆಮೇಲೆ ಅದನ್ನ ಮಿಕ್ಸ್ ಮಾಡ್ತಾ ಅದನ್ನ ಗುಡ್ಡೆ ಮಾಡ್ತಾ ಬರಬೇಕು, ಹೀಟ್ ಮಾಡ್ತಾ ಮಿಕ್ಸ್ ಮಾಡ್ಬೇಕು. ಕೊನೆಗೆ ಗುಂಡಿನೇ ಒಂದು ಹೀಪ್ ತರ ಮಾಡ್ಬಿಟ್ಟು ಅದನ್ನ ಕವರ್ ಮಾಡ್ಬೇಕು ನಾವು ಸೊಪ್ಪು ಅಥವಾ ತರ್ಗೆಲೆ ಅಥವಾ ಪ್ಲಾಸ್ಟಿಕ್ ಶೀಟ್, ಅದಕ್ಕೆ ಮಲ್ಚಿಂಗ್ ಶೀಟ್ ಸಿಗ್ತದೆ, ಮಲ್ಚಿಂಗ್ ಶೀಟ್ ನು ಬೇಕಾದ್ರೆ ಕವರ್ ಮಾಡ್ಬೋದು ತೇವಾಂಶವನ್ನ ಕಾಪಾಡ್ಕೊಳ್ಳಕ್ಕೆ. ಯಾಕೆಂದ್ರೆ ಅದ್ರೊಳಗಡೆ ಸೂಕ್ಷ್ಮ ಜೀವಿಗಳ ಕ್ರಿಯೆಗಳು ನಡೀತಾ ಇರ್ತವೆ, ತ್ಯಾಜ್ಯ ವಸ್ತು ಮತ್ತೆ ಗೊಬ್ಬರ ಇದನ್ನೆಲ್ಲ ಕರಗಿಸಿ ಒಳ್ಳೆ ಕಳಿತ ಗೊಬ್ಬರವನ್ನಾಗಿ ಮಾಡ್ತವೆ. ಅದನ್ನ ನಾವು ವ್ಯವಸಾಯಕ್ಕೆ ಉಪಯೋಗಿಸ್ ಮತ್ತೆ ಉಡಿ ಉಡಿ ಆಗಿರುತ್ತೆ, ಅದು ತುಂಬಾ ಗಟ್ಟಿ ಗಟ್ಟಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿರ್ತೀವಿ, ಅದೆಲ್ಲ ಉಡಿ ಉಡಿಯಾಗಿ ಅದನ್ನ ಗಿಡಗಳಿಗೆ ಹೇಗ್ ಕೊಡ್ಬೇಕು ಆ ಮಾದರಿಗೆ ಅದು ಪ್ರಿಪೇರ್ ಆಗಿರುತ್ತದೆ. ನಿಮ್ಮ ಕೊಟ್ಟಿಗೆಯನ್ನ ನೋಡ್ತಾ ಇದ್ವಿ, ಚಂದಾಗಿ ಕಟ್ಸ್ಕೊಂಡಿದ್ರೆ. ಈ ಹಿಂದೆಲ್ಲ ಬಹುಶಃ ಆ ಕೊಟ್ಟಿಗೆಯನ್ನ ನೋಡಿದಾಗ ಅನ್ನಿಸ್ತಾ ಇತ್ತು ಹತ್ತತ್ರ ಒಂದ್ 20-30 ಹಸುಗಳು ಎಮ್ಮೆಗಳನ್ನ ಸಾಕ್ತಾ ಇದ್ರೆ ಅನ್ನೋ ಅಂತ ಅಲ್ವಾ? ಹೌದು, ತುಂಬಾ ದನಗಳಿದ್ವು. ದನಗಳಿಗೆ ನಾವೇ ಜಮೀನ್ ಬಿಟ್ಕೊಂಡಿಲ್ಲ, ಮೇಯಿಸ್ಲಿಕ್ಕೆ ಜಮೀನು ಸಾಕಷ್ಟು ಇಲ್ಲ, ಜೊತೆಗೆ ಆರಂಗಿ ಜಲಾಶಯದ ನೀರಿನ ಪ್ರದೇಶಕ್ಕೆ ಅವಲಂಬಿತ ಆಗಿದ್ವಿ. ಆದ್ರೆ ಒಂದೊಂದು ವರ್ಷ ಅವರು ನೀರು ಇಳಿಸ್ತಾ ಇದ್ದಾಗ ತುಂಬಾ ಸಮಸ್ಯೆಗಳು ಆಗ್ತಾ ಇದ್ವು. ಅದರಿಂದ ಸಾಧಾರಣ ನಾವು ಒಂದು 5 ವರ್ಷದಿಂದ ಎಲ್ಲಾ ದನಗಳನ್ನ ಮಾರಿ ಕೆಲವು ದನಗಳನ್ನ ಇಟ್ಕೊಂಡಿದ್ದೀನಿ. ಈಗ ನಿಮ್ಮಲ್ಲಿ 4 ಹಸುಗಳಿದ್ದಾವೆ, ಒಂದು ಹೋರಿ ಇದೆ, 3 ಹಸುಗಳಿದ್ದಾವೆ, ಒಂದು ಕರು ಇದೆ. ಈ ಸಗಣಿಯನ್ನೇ ನೀವು ಕಾಂಪೋಸ್ಟ್ ಗೊಬ್ಬರ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀರಿ. ಒಟ್ಟಾರೆ ಕಾಫಿ ಸಿಪ್ಪೆದು ಮತ್ತೆ ಸಗಣಿ ಗೊಬ್ಬರ ಅಥವಾ ಸಗಣಿ ಸೇರಿಸಿ ಇತರೆ ಕಸ ಕಡ್ಡಿಗಳನ್ನ ಹಾಕಿ ವರ್ಷಕ್ಕೆ ಎಷ್ಟು ಗೊಬ್ಬರ ಮಾಡ್ಕೊಳ್ತೀರಿ? ಈಗ ದನಗಳನ್ನೆಲ್ಲ ಮಾರಿದ್ಮೇಲೆ ನಾನು ವರ್ಷಕ್ಕೆ ಒಂದು 5 ಲಾರಿ ಲೋಡ್ಗಳಷ್ಟು ಹೊರಗಡೆಯಿಂದ ತರಿಸ್ಕೊಳ್ತೀನಿ. ಹೊರಗಡೆಯಿಂದ ತರಿಸಿದ್ದು ಮತ್ತೆ ಇಲ್ಲಿ ಏನು ಉತ್ಪತ್ತಿ ಆಗುತ್ತೆ ನಮ್ಮ ದನಗಳಿಂದ ಅದನ್ನು ಎಲ್ಲವನ್ನು ಸೇರಿಸಿ ನಾನು ಕಾಂಪೋಸ್ಟ್ ಮಾಡ್ತೀನಿ. ಹೆಚ್ಚು ಕಡಿಮೆ ಒಂದು 6-8 ಲೋಡ್ ಗೊಬ್ಬರ ಅಪ್ಲೈ ಮಾಡ್ತೀನಿ ಪ್ರತಿ ವರ್ಷ. ಅದು ಎಷ್ಟು ಬರುತ್ತೆ ಆಲ್ಟರ್ನೇಟಿವ್ ಇಯರ್ಸ್ ಅದನ್ನು ಕವರ್ ಮಾಡ್ತಾ ಹೋಗ್ತೀನಿ. ಒಳ್ಳೇದು, ಸಗಣಿ ಗೊಬ್ಬರ ತೋಟಕ್ಕೆ ಪೂರೈಕೆ ಮಾಡೋದಲ್ವಾ? ಬಾರಿ ಒಳ್ಳೇದು, ಭೂಮಿಯ ಫಲವತ್ತತೆಯನ್ನ ಮೇಂಟೈನ್ ಮಾಡಕ್ಕೆ, ಫಲವತ್ತತೆಯನ್ನು ಕಾಪಾಡಲಿಕ್ಕೆ ಉತ್ತಮ. ಯಾಕೆಂದ್ರೆ ಈ ವರ್ಷ ಒಂದೇ ದಿವಸ 1 ಗಂಟೆ ಒಳಗೆ 6.5 ಮಳೆ ಬಿದ್ದು ಭೂಮಿಯ ಮೇಲ್ಮಣ್ಣು ತುಂಬಾ ಕೊಚ್ಕೊಂಡು ಹೋಗಿದೆ. ಕೊನೆ ಹಂತದಲ್ಲಿ ನಾವು ಕಾಫಿ ತೋಟದಲ್ಲ ನೀಟಾಗಿ ಕಚಡ ಎಲ್ಲ ಮಾಡಿ ಕಾಫಿ ಕುಯ್ಯಕ್ಕೆ ರೆಡಿ ಆಗಿದ್ವಿ. ಆಗ ಮಳೆ ಹೊಡೆದಾಗ ಮೇಲ್ಮಣ್ಣು ತುಂಬಾ ಸ್ಮೂತ್ ಆಗಿರುತ್ತೆ, ತುಂಬಾ ಸಮೃದ್ಧಿಯುತವಾದ ಮಣ್ಣು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗ್ಬೇಕಾದ್ರೆ ಈ ತರ ಕಾಂಪೋಸ್ಟ್ ಅವನ್ನೆಲ್ಲ ಪ್ರತಿ ವರ್ಷ ಹಾಕ್ತಾನೇ ಇರ್ಬೇಕಾಗುತ್ತೆ. ಒಂದು ಕಾಫಿ ಹಣ್ಣಿನ ಸಿಪ್ಪೆಯನ್ನ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಬಳಸ್ತೀರಿ, ಅಲ್ಲಿ ಸಿಕ್ಕ ನೀರಿದೆಯಲ್ಲ ಹಣ್ಣು ತೊಳೆದ ಅಥವಾ ಬೀಜ ತೊಳೆದ ನೀರನ್ನು ನೀವು ಬಿಡೋದಿಲ್ಲ. ಕೆಲವೊಂದ್ ಕಡೆಗೆ ಯಾಕೆ ಬಹಳ ಕಡೆಗೆ ದೊಡ್ಡ ದೊಡ್ಡ ಹೊಂಡಗಳನ್ನ ಅಥವಾ ತೊಟ್ಟಿಗಳನ್ನ ಅಥವಾ ಗುಂಡಿಗಳನ್ನ ಮಾಡಿ ಅಲ್ಲಿ ಹಿಂಗ್ಸೋದಿದೆ ಅಥವಾ ಏನೆಲ್ಲ ಕಸರತ್ ಮಾಡಿ ಕಷ್ಟ ಪಡೋದಿದೆ, ನೀವು ಹೇಗ್ ಮಾಡ್ಕೊಂತ ಬಂದಿದ್ದೀರಿ ಹೇಳಿ? ಸಿಪ್ಪೆ ಒಂದ್ ಕಡೆ ಕಲೆಕ್ಟ್ ಆಗುತ್ತೆ, ಸಿಮೆಂಟ್ ತೊಟ್ಟಿ ಮಾಡಿದೀವಿ ಅದ್ರಲ್ಲಿ ಸಿಪ್ಪೆ ಕಲೆಕ್ಟ್ ಆಗಿ ಅಲ್ಲಿಂದ ಬರೀ ನೀರು ಒಂದು ಕೊಳಕ್ ಹೋಗುತ್ತೆ. ಒಂದ್ ಕೆರೆ ಇದೆ 60x60 ಇದೆ ನಮ್ಗೆ ಸಾಕೋದು. ಸ್ವಲ್ಪ ತುಂಬ್ತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಸುಣ್ಣ ಹಾಕ್ತಿವಿ, ಒಂದು 50 kg ಸುಣ್ಣ ಅಪ್ಲೈ ಮಾಡಿ ಒಂದ್ ದಿವಸ ಬಿಟ್ಟು ಅದೇ ನೀರನ್ನ ಹರಿಸ್ತೀವಿ ಒಂದ್ ಗದ್ದೆಯಿಂದ ಮತ್ತೊಂದ್ ಗದ್ದೆಗೆ. ಹಾಗೆ ಎಲ್ಲಾ ಗದ್ದೆಗಳಿಗೂ ಹರಿಸ್ತಾ ಹೋದಾಗ ಅದು ಎವಾಪರೇಟ್ ಆಗುತ್ತೆ ಮತ್ತೆ ಭೂಮಿ ಫರ್ಟಿಲಿಟಿನೂ ಜಾಸ್ತಿ ಆಗುತ್ತೆ. ಅದರಿಂದ ಭತ್ತಕ್ಕೆ ಭಾರಿ ಅನುಕೂಲ, ಜಾಸ್ತಿ ನಮ್ಗೆ ಯೂರಿಯಾ ಅಂತ ಗೊಬ್ಬರಗಳು ಬೇಕಾಗಿಲ್ಲ. ಸಗಣಿ ಗೊಬ್ಬರ ಹಾಕುವ ಅಗತ್ಯ ಬರೋದಿಲ್ಲ ಈ ತರ ಮಾಡೋದ್ರಿಂದ ಗದ್ದೆಗೆ? ಸಗಣಿ ಗೊಬ್ಬರದ ಅಗತ್ಯ ಏನು ಬರೋದಿಲ್ಲ, ಅಪರೂಪಕ್ಕೆ ಒಂದೊಂದ್ಸಲ ಸಗಣಿ ಗೊಬ್ಬರ ಹಾಕೋದ್ರಿಂದ ಒಳ್ಳೇದು, ಹ್ಯೂಮಸ್ ಭೂಮಿಗೆ ಸೇರಿದಷ್ಟು ಒಳ್ಳೇದೆ. ಏನಂತಂದ್ರೆ ಭತ್ತ ಬೆಳೆಯುವಾಗ ನಾವು ಭಾರಿ ಎಚ್ಚರಿಕೆ ಉಪಯೋಗಿಸ್ಬೇಕು, ತುಂಬಾ ಎತ್ತರ ಬೆಳೆಯುವಂತ ಭತ್ತದ ಬೆಳೆನ ಬೆಳಿಬಾರ್ದು. ಯಾಕೆಂದ್ರೆ ತುಂಬಾ ಉಲ್ಸಾಗಿ ಬೆಳೆದ್ಬಿಟ್ಟು ನಮಗೆ ಭತ್ತನೇ ಸಿಗೋದಿಲ್ಲ, ಬರೀ ಉಲ್ಲೇ ಸಿಗುತ್ತೆ. ಅದರಿಂದ ಒಳ್ಳೆ ತಳಿಗಳು, ಯಾವುದು ಜಾಸ್ತಿ ಎತ್ತರ ಬರಲ್ಲ, ಯಾವುದು ಜಾಸ್ತಿ ಚೆಂಡೆ ಹೊಡೆಯುತ್ತೆ ಅಂತ ತಳಿಗಳನ್ನ ಉಪಯೋಗಿಸ್ಬೇಕು. 16 ವರ್ಷಗಳಿಂದ ಈ ತರ ಗದ್ದೆಗೆ ನೀವು ಕಾಫಿ ತ್ಯಾಜ್ಯದ ನೀರನ್ನ ಉಣಿಸ್ತಾ ಬಂದಿದ್ದೀರಲ್ವಾ? ಹೌದು, ಪ್ರತಿ ವರ್ಷ ನಾವು ಅದೇ ಕೆಲಸನ ಮಾಡೋದು, ಬೇರೆ ಎಲ್ಲೂ ಬಿಡಕ್ಕಿಲ್ಲ. ಹಳ್ಳದ ಪಾಡಿಗೆ ಹಳ್ಳ ಹರಿಯುತ್ತೆ, ಅದು ಕಂಟಾಮಿನೇಟ್ ಆಗದಂಗೆ ನಾವು ಎಚ್ಚರಿಕೆ ಮಾಡೇ ಮಾಡ್ತೀವಿ. ಅಕಸ್ಮಾತ್ ಯಾವಾಗಾದ್ರೂ ಒಂದೊಂದ್ಸಲ ಯಾವ್ದಾದ್ರು ಇಲಿಗಳು ಅವು ಮಾಡಿದಾಗ ನಾವು ನೋಡ್ಕೊಂಡು ಅದನ್ನ ಕಂಟ್ರೋಲ್ ಮಾಡ್ಬೇಕು. ಯಾವಾಗ್ಲೂ ನಾವು ಸ್ವಾಭಾವಿಕವಾಗಿ ಹರಿಯುವಂತ ತ್ವರೆಗಳಿಗೆ ಕೆಲ ಬಿಡಬಾರ್ದು, ಯಾಕೆಂದ್ರೆ ನಾವು ವಿದ್ಯಾವಂತರು ಅಂತ ತಪ್ಪು ಮಾಡ್ತಾ ಹೋಗ್ಬಾರ್ದು. ಯಾಕಂದ್ರೆ ಆ ನೀರ್ನ ಸುಮಾರು ಕಡೆ ಕುಡಿಯಕ್ಕೆ ಯೂಸ್ ಮಾಡ್ತಾರೆ, ಪ್ರಾಣಿಗಳು ಉಪಯೋಗಿಸ್ತವೆ ಅದೇ ನೀರು. ಮೈಸೂರಲ್ಲಿ ಅಥವಾ ಯಾವುದೇ ಸಿಟಿಗಳಿಗೆ ಕುಡಿಯಕ್ ನೀರಿಗೆ ಬಳಸ್ತಾರೆ. ಅದರಿಂದ ಯಾವುದೇ ತ್ಯಾಜ್ಯಯುತ ನೀರನ್ನ ಸ್ವಾಭಾವಿಕವಾದ ಜಲಮೂಲಗಳಿಗೆ ಬಿಡಬಾರದು. ನಿಜ, ನೀವು ನೋಡಿ ಎಲ್ಲೋ ಹಿಂಗ್ ಸಿ ಆಮೇಲೆ ಯಾವಾಗೋ ಹಾಕೋದ್ಕಿಂತ ತಾಜವಾದ ತ್ಯಾಜ್ಯ ನೀರನ್ನ ಗದ್ದೆಗಳಿಗೆ ಉಣಿಸ್ತಾ ಅಲ್ಲೇ ಸುಣ್ಣ ಹಾಕ್ತೀರಾ ಅಥವಾ ಅದಕ್ಕಿಂತ ಮುಂಚಿತವಾಗಿ ಸಂಗ್ರಹಣೆ ಆಗುವ ತೊಟ್ಟಿಯಲ್ಲಿ ಸುಣ್ಣ ಹಾಕಿ ಆಮೇಲೆ ಬಿಡ್ತೀರಾ? ಹೇಗೆ ಸಂಗ್ರಹಣೆ ಆಗುವ ತೊಟ್ಟಿಗೂ ಹಾಕ್ತೀವಿ, ಗದ್ದೆಗೂ ಹಾಕ್ತೀವಿ. ಗದ್ದೆಗೆ ಅಪ್ಲೈ ಮಾಡಿ ಆಮೇಲೆ ನೀರು ಬಿಡ್ತೀವಿ ಅಥವಾ ನೀರಿನ ಮೇಲೆ ಎರ್ತು ಬಿಡ್ತೀವಿ. ಸಗಣಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಎಷ್ಟು ಹಾಕ್ತೀರಿ ಭತ್ತ ಬೆಳೆಯುವಾಗ ಈ ತರ ಮಾಡಿದ ಬಳಿಕ? ಈ ತರ ಮಾಡಿದ ಬಳಿಕ ಅವೈಲಬಿಲಿಟಿ ಅಂದ್ರೆ ಸಗಣಿ ಗೊಬ್ಬರ ನಾನು ಪ್ರತಿ ವರ್ಷ ಹಾಕಲ್ಲ, ಎರಡು ವರ್ಷಕ್ಕೊಂದ್ಸಲ ಸಗಣಿ ಗೊಬ್ಬರ ಹಾಕ್ತೀನಿ. ಎವರೇಜ್ 40 ಕ್ವಿಂಟಲ್ ಅಷ್ಟು ಭತ್ತ ಆಗುತ್ತೆ. 40 ಕ್ವಿಂಟಲ್ ಎಷ್ಟು ಪ್ರದೇಶಕ್ಕೆ? 2 ಎಕರೆಗೆ. ಇಲ್ಲಿ ಕೊಡಗಿಂದು ಅಷ್ಟೇ ಆಗುದು. ಯಾವ ತಳಿ ಬೆಳ್ಕೊಂತ ಬಂದಿದ್ರಿ? ಕಳೆದ ವರ್ಷ ರಾಜಮುಡಿ ಹಾಕಿದ್ದೆ, ಈ ವರ್ಷ ರತ್ನಚೂಡಿ ಹಾಕಿದ್ದೆ. ರತ್ನಚೂಡಿ ಚೆನ್ನಾಗಿ ಬಂದಿದೆ. ಈ ಒಂದು ಕ್ರಮ ಇದೆಯಲ್ಲ ಗದ್ದೆಗೆ ಕಾಫಿ ಬೀಜ ತೊಳೆದ ನೀರನ್ನ ಬಿಡೋದು, ಹೇಗೆ ನಿಮಗೆ ಹೊಳಿತು? ಅಪ್ಪ ಹೇಳಿದ್ರ, ನೀವೇನಾದ್ರೂ ಬೇರೆ ಕಡೆಗೆ ನೋಡಿದ್ರ, ಅಥವಾ ನಿಮಗೆ ಈ ಒಂದು ಆಲೋಚನೆ ಬಂತ? ಹೇಗೆ? ಇಲ್ಲ, ಬೇರೆ ಕಡೆ ನೋಡಿದ್ದು, ಅಪ್ಪ ಹೇಳಿದ್ದು, ಮತ್ತೆ ನನ್ನ ಅನುಭವ. ಬೇರೆ ಕಡೆ ಅಂದ್ರೆ ನನ್ನ ಪಕ್ಕ ಲಲಿತಾದ್ರಿ ಎಸ್ಟೇಟ್ ಎಮ್ಮೆ ಪುನಪ್ಪ ಅಂತಿದ್ರು, ಅವ್ರ ಮಕ್ಕಳಿದ್ದಾರೆ ಈಗ. ಅವರೆಲ್ಲ ಮೊದಲು ಮಾಡ್ತಿದ್ದು ಅದೇ, ಅವರೆಲ್ಲ ತ್ಯಾಜ್ಯ ನೀರನ್ನ ಎಲ್ಲಾ ಗದ್ದೆಗಳಿಗೂ ನಿಲ್ತಾ ಬರ್ತಾ ಇದ್ರು. 35-40 ವರ್ಷದಿಂದ ಅದೇ ನೀರನ್ನ ಉಪಯೋಗಿಸ್ಕೊಂಡು ಎರಡನೇ ಬೆಳೆ ಕೂಡ ಮಾಡ್ತಿದ್ವಿ. ಕ್ವಿಂಟಲ್ನಲ್ಲಿ ಕೂಳೆ ಬೆಳೆ ಕೂಡ ತೆಗೆದಿದ್ವಿ. ಅವರು ಈಗಲೂ ಅದೇ ರೀತಿ ಮಾಡ್ತಾರೆ, ನಾವು ಅದೇ ರೀತಿ ಮಾಡ್ತೀವಿ. ಯಾವುದೇ ಸ್ವಾಭಾವಿಕ ಜಲಮೂಲಗಳಿಗೆ ನಾವು ಉದ್ದೇಶಪೂರ್ವಕವಾಗಿ ಇದುವರೆಗೆ ಬಿಡ್ಲಿಕ್ಕೆ ಪ್ರಯತ್ನನೂ ಮಾಡಿಲ್ಲ. ಒಳ್ಳೇದು, ಈ ತರದ ಆಲೋಚನೆಗಳು ಪ್ರಯೋಜನಕಾರಿ. ಇಲ್ಲೂ ಸುಮ್ಮನೆ ಬಿಟ್ಟು ತೊಂದರೆ ಮಾಡೋದ್ಕಿಂತ ಅಥವಾ ಇರೋ ಸಂಪನ್ಮೂಲವನ್ನ ಕಳ್ಕೊಳ್ಳೋದ್ಕಿಂತ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರಲ್ಲ, ಉಪಯುಕ್ತವಾದದೆ. ಮತ್ತೆ ಇದು ಪರಿಸರದ ಹಿತಕ್ಕೂ ಪ್ರಯೋಜನಕಾರಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಅಥವಾ ಬೇರೆ ಪರಿಸರಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಇಲ್ಲಿ ಬಂದು ನೋಡ್ಕೊಂಡು ಹೋಗಿರ್ಬೇಕು ಈ ತರ ನೀವು ಮಾಡಿರೋದನ್ನ, ಅವರ ಪ್ರತಿಕ್ರಿಯೆ ಕಂಡಿರ್ಬೇಕು. ಏನಂತೀರಿ? ಹೌದು, ಅವ್ರು ಬಂದಿದ್ರು, ಅವರು ಪ್ಲಾನ್ ಗಳನ್ನ ಕೊಡ್ತಾರೆ ಇಲ್ಲಿ. ಅಂದ್ರೆ ಪ್ಲಾನ್ ಗಳು ಇಂಪ್ಲಿಮೆಂಟ್ ಮಾಡೋದು ಇಲ್ಲಿ ತುಂಬಾ ಕಷ್ಟ, ಯಾಕೆಂದ್ರೆ ಇಲ್ಲಿ ತುಂಬಾ ಮಳೆ ಪ್ರದೇಶ ಆಗಿರೋದ್ರಿಂದ ನೀರ್ನ ಹಿಂಗ್ಸ್ಲಿಕ್ಕೆ ಅಂತೂ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಅಂತರ್ಜಲದ ಮಟ್ಟ ಬಾರಿ ಮೇಲೆ ಇರ್ತದೆ, ಮತ್ತೆ ನಾವು ಅದನ್ನ ಡ್ರೈ ಮಾಡೋಕೆ ಇನ್ನೊಂದ್ ಕಡೆಗೆ ಆಯಿಸೋಕೆ ಅಷ್ಟೊಂದು ಜಾಗ ಎಲ್ಲರಿಗೂ ಇರೋದಿಲ್ಲ. ಯೋಜನಾ ಬದ್ಧವಾಗಿ ಮಾಡೋಂತ ಜಾಗಗಳು ಇರಲ್ಲ. ನಮ್ದು ಸಣ್ಣ ಸಮಯ, ನಾವು ಪೊಲ್ಯೂಷನ್ ಇಡೀ ವರ್ಷ 12 ತಿಂಗಳು ಮಾಡೋದಿಲ್ಲ, ಬರೀ 1 ತಿಂಗಳು ಅಥವಾ 2 ತಿಂಗಳು. ನಮ್ದೆಲ್ಲ ಸಣ್ಣ ಸಣ್ಣ ತೋಟಗಳು ಬಾರಿ ಬೇಗ ಬೇಗ ಕೆಲಸ ಮುಗ್ದೇ ಹೋಗ್ಬಿಡುತ್ತೆ. ಅವರು ಹೇಳೋ ಯೋಜನೆ ಪ್ರಕಾರ ಇನ್ವೆಸ್ಟ್ಮೆಂಟ್ ಮತ್ತೆ ಅವೆಲ್ಲ ಜಾಸ್ತಿ ದಿವಸ ಪ್ರಯೋಜನ ಬರೋದಿಲ್ಲ. ಇದು ನ್ಯಾಚುರಲ್ ಆಗಿ ಭತ್ತ ಬೆಳೆಯ ಗದ್ದೆಗಳಿಗೆ ಉಪಯೋಗಿಸ್ಕೊಳ್ಳುವಂಥದ್ದು ಬಾರಿ ಒಂದು ಸರಳ ಉಪಾಯ, ಇದನ್ನ ನಾವು ಫಾಲೋ ಮಾಡಬಹುದು. ನಿಜ ನೋಡಿ, ಈ ಸಮಯದಲ್ಲಿ ಅಂದ್ರೆ ಕಾಫಿ ಹಣ್ಣಿನ ಒಂದು ಸಂಸ್ಕರಣೆ ಅಥವಾ ಕಾಫಿ ಬೀಜವನ್ನ ತೊಳೆಯೋ ಸಂದರ್ಭದಲ್ಲಿ ಮಳೆ ಇರೋದಿಲ್ಲ, ಬಿಟ್ಟ ಈ ಒಂದು ತ್ಯಾಜ್ಯ ನೀರು ಎಲ್ಲೆಲ್ಲೋ ಹರಿದ್ಕೊಂಡು ಹೋಗುದಿಲ್ಲ, ಸುರಕ್ಷಿತವಾಗಿ ಮಣ್ಣಿನ ಒಳಗಡೆ ಸೇರ್ಕೊಳ್ಳುತ್ತೆ, ಅದು ಫಲವತ್ತತೆಯನ್ನ ಹೆಚ್ಚಿಗೆ ಮಾಡೋ ನಿಟ್ಟಿನಲ್ಲಿ ನೆರವಾಗ್ತದೆ. ಇದನ್ನ ಅಪಾಯಕಾರಿಯಾದ ಪದಾರ್ಥನೂ ಅಲ್ಲ. ಕಾಫಿ ಹಣ್ಣಿನ ರಸ ಇದೆಯಲ್ಲ, ಬೀಜ ಬಿಡಿಸುವಾಗ ಸಿಗುವ ರಸ, ನೀರಿನೊಂದಿಗೆ ಸ್ವಲ್ಪ ಬೇರೆ ಬೇರೆ ತ್ಯಾಜ್ಯದೊಂದಿಗೆ ಸೇರುವ ಆ ಪದಾರ್ಥ ಮಣ್ಣಿನ ಫಲವತ್ತತೆಗೆ ಪೂರಕವಾಗುತ್ತೆ. ನೀವು ಸುಣ್ಣವನ್ನ ಬಳಸೋದ್ರಿಂದ ಅದು ಇನ್ನಷ್ಟು ಪ್ರಯೋಜನ ಅದೇ ಆಗ್ತದೆ. ಈ ತರ ಕೆಲವೊಬ್ರು ರೈತರು ಮಾಡಿರೋದನ್ನ ನೋಡೋದಾದ್ರೆ ಉಪಯುಕ್ತ ಅನಿಸುತ್ತೆ. ಇದನ್ನ ಕಾಫಿ ತೋಟಕ್ಕೆ ಉಣಿಸಿರೋರು ಅಥವಾ ಕಾಫಿ ತೋಟದಲ್ಲೇ ಸದ್ಬಳಕೆ ಮಾಡ್ಕೊಂಡಿರೋರು ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದ್ದಾರ? ಈಗ ಕಾಫಿ ಹಣ್ಣು ಬಿಡಿಸಿದ ಬಳಿಕ ಕಾಫಿ ಬೀಜವನ್ನ ತೊಳೆದ ಈ ನೀರನ್ನ ಗದ್ದೆಗಳಿಗೆ ಬಳಕೆ ಮಾಡ್ಕೊಂತ ಬಂದಿದ್ರಿ, ಕಾಫಿ ತೋಟಕ್ಕೆ ಉಪಯೋಗಿಸ್ಕೊಂಡಿರೋರು ಅಥವಾ ನೀವೇನಾದ್ರೂ ಆ ನಿಟ್ಟಿನಲ್ಲಿ ಪ್ರಯೋಗ ಮಾಡಿರೋದು ಅಥವಾ ಪ್ರಯತ್ನ ಮಾಡಿರೋದು? ಇಲ್ಲ, ಕಾಫಿ ತೋಟಗಳಿಗೆ ಬಳಸ್ಕೊಳಕ್ ಸೀದಾ ಆಗೋದಿಲ್ಲ. ಕಾಫಿ ತೋಟಗಳಿಗೆ ಬಳಸ್ಕೊಳಕ್ಕೆ ಅಷ್ಟು ಸುಲಭದಲ್ಲ ಆಗಲ್ಲ. ಅದನ್ನ ಕಲೆಕ್ಟ್ ಮಾಡಿ ಅದನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು. ಅದೇ ನಾ ಹೇಳಿದ್ದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟ ಪ್ಲಾನ್ ಪ್ರಕಾರ ಮಾಡಿದ್ರೆ ಆ ನೀರನ್ನ ನಾವು ಕಾಫಿ ತೋಟಕ್ಕೆ ಮತ್ತೆ ಮರು ಬಳಕೆ ಮಾಡಬಹುದು. ಅದಕ್ಕೆ ಬಂಡವಾಳನು ಅಷ್ಟೇ ಬೇಕು, ತುಂಬಾ ಜಾಗ ಬೇಕು ಮತ್ತೆ ದುಡ್ಡು ಬೇಕು. ಅದೊಂದು ಯೂನಿಟ್ ಹಾಕೊಂಡ್ರೆ ನಾವು ಅದನ್ನ ರೀಯೂಸ್ ಮಾಡಬಹುದು. ಅಷ್ಟು ಕೆಲಸ ಇದೆ ಅಲ್ಲಿ. ಯಾರೋ ತಜ್ಞರೊಬ್ರು ಸೂಕ್ಷ್ಮಾಣುಜೀವಿನ ಕಂಡಿಡಿದ್ರು, ಸಿಎಫ್ಟಿಆರ್ಎನ್ ಅವರು ಅಂತ ಕಾಣ್ತದೆ. ಅವರು ಅದನ್ನು ತಂದು ಪಲ್ಪರ್ ಟ್ಯಾಂಕಿಗೆ ಹಾಕಿರ್ ಸಾಕು, ಕಾಫಿ ನೀರು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಡೆವಲಪ್ ಆಗ್ಬಿಡುತ್ತಂತೆ. ಅದು ಅಲ್ಲಿ ಬೆಳವಣಿಗೆಯನ್ನು ಕಾಣ್ತದೆ ಮತ್ತು ಕಾಫಿ ನೀರನ್ನ ಅದು ಶುದ್ಧ ಮಾಡುತ್ತೆ. ನಾವು ಒಂದ್ಸಲ ಟ್ರೈ ಮಾಡಿದೆ, ಒಳ್ಳೇದೆ ಅದು. ಆ ತರ ಇದ್ರೆ ನೀರು ಹಾಳಾಗಲ್ಲ. ನೀವು ಒಂದು ತಾಕು ಅಥವಾ ಒಂದು ಉದ್ದನ ಮಡಿಯಗೆ ನೀವು ಹಾಸಿದ್ದನ್ನು ನೋಡಿದ್ರಿ, ನಾವು ಗಮನಿಸಿದ್ವಿ. ಎಷ್ಟು ದಿನಗಳ ಕಾಲ ಒಂದೊಂದು ಮಡಿಗೆ ಉಣಿಸಿ ಆಮೇಲೆ ಇನ್ನೊಂದು ಮಡಿಗೆ ಕೊಡ್ತಾ ಇರ್ತೀರಿ, ಎಷ್ಟು ಪ್ರಮಾಣ ಅಂತ ಅನ್ಕೊಂಡು ಏನಾದ್ರೂ ಒಂದು ಅಂದಾಜು? ನಮ್ದು 5-6 ದೊಡ್ಡ ದೊಡ್ಡ ಗದ್ದೆಗಳಿದ್ದಾವೆ. 5-6 ದೊಡ್ಡ ಗದ್ದೆಗಳಿಗೆ ಐಸೋಷ್ಟೊತ್ತಿ ನಮ್ದು ಪಲ್ಪಿಂಗ್ ಮುಗ್ದೇ ಹೋಗ್ಬಿಟ್ಟಿರ್ತದೆ. ಒಂದೂವರೆ ತಿಂಗಳಲ್ಲಿ ನಮ್ಮ ಪಲ್ಪಿಂಗ್ ಮುಗಿದೋಗಿ ಅಷ್ಟೊತ್ತಿಗೆ ಒಂದೊಂದು ಹಂತದಲ್ಲಿ ಒಂದ್ ಎರಡೆರಡು ಇಂಚು ನೀರು ಎಲ್ಲ ಗದ್ದೆಗಳನ್ನು ನೆತ್ತಿ ಬಿಡುತ್ತೆ, ಹಾಗೆ ಡ್ರೈ ಆಗಿ ಹೋಗ್ಬಿಡುತ್ತೆ ಅಷ್ಟೇ. ನಿಜ, ಮಾಲಿನ್ಯ ಮಾಲಿನ್ಯ ಅಂತ ಅನ್ಕೊಂಡು ಹೇಳುವಾಗ ಈ ತರದ ಕ್ರಮಗಳು ಪರಿಸರಕ್ಕೆ ಪೂರಕವಾದದ್ದು, ಉಪಯುಕ್ತವಾದದ್ದು. ನಿಮ್ಮ ತಂದೆಯವ್ರ ಕಾಲದಿಂದಲೂ ಈ ತರ ಮಾಡ್ಕೊಂತ ಬಂದಿದ್ರೆ ಹೇಗೆ? ಹೌದು, ನಾವು ಪಲ್ಪಿಂಗ್ ಯೂನಿಟ್ ಹಾಕಿದಾಗ್ಲಿಂದ ಇದೇ ರೀತಿ ಮಾಡ್ತಾ ಇರೋದು, ಇದೇ ರೀತಿ ಕಂಟಿನ್ಯೂ ಆಗ್ತಾ ಉಂಟು. ಮತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಬಂದು ಆಗಾಗ ಕೇಳ್ತಾ ಇರ್ತಾರೆ ಅದು ಮಾಡ್ಬೇಕು ಮಾಡ್ಬೇಕು ಅಂದ್ರೆ, ನಾವು ಯಾವುದೇ ರೀತಿಯ ಶುದ್ಧ ಜಲಮೂಲಗಳಿಗೆ ತೊಂದರೆ ಕೊಡ್ತಾ ಇಲ್ಲ, ತೊಂದರೆ ಆಯ್ತಾ ಇಲ್ಲ. ಯಾಕಂದ್ರೆ ಕುಡಿಯೋ ನೀರಿನ ಬಾವಿಗಳು ದೂರ ಇದಾವೆ, ಕೆರೆನೂ ದೂರ ಇದೆ, ಗದ್ದೆಗಳಲ್ಲಿ ನೀರು ಇಂಗುವಷ್ಟು ಜಾಸ್ತಿ ಏನು ಬರೋಲ್ಲ, ಅಲ್ಲಿ 10-12 ದಿವಸದಲ್ಲಿ ಎಲ್ಲ ಡ್ರೈ ಆಗ್ಬಿಡ್ತದೆ. ಗದ್ದೆ ಇರೋರಿಗೆ ಇದು ಬೆಸ್ಟ್ ಅಂತ ಕಾಣ್ತದೆ ನನಗೆ. ನಿಜ, ಒಳ್ಳೆ ಪ್ರಯತ್ನ. ಈ ನಿಟ್ಟಿನಲ್ಲಿ ಇತರರು ಗಮನ ಹರಿಸಲಿ. ಮಂಜುನಾಥ್ ಅವರೇ, ತಮ್ಮ ಜೊತೆಗೆ ಆಸಕ್ತರು ಮಾತಾಡಬಹುದು, ಸಂಖ್ಯೆಯನ್ನ ನೆನಪು ಮಾಡಿ. 9-6-3-2-1-5-0-2-3-6 ಇನ್ನೊಂದ್ಸಾರಿ ಹೇಳಿ. 9-6-3-2-1-5-0-2-3-6 ಸಂತೋಷ ಆಯ್ತು, ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರಿ. ಕೆಳಗರೆ ಸೋಮಾರಪೇಟೆ ತಾಲೂಕು ಗರಗಂದೂರು ಗ್ರಾಮದ ಕೆಎಸ್ ಮಂಜುನಾಥ್ ಅವರು ಕಾಫಿ ತೋಟದ ಮಾಲೀಕರು. ಕಾಫಿ ತೋಟದಲ್ಲಿ ಅವರು ನೀಲಗಿರಿಯನ್ನು ಹಾಕೊಂಡಿದ್ದಾರೆ. ನೀಲಗಿರಿ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ. ಈಗ ಇದುವರೆಗೆ ಅವರು ಭತ್ತಕ್ಕೆ ಉಣಿಸುವ ಕಾಫಿ ತ್ಯಾಜ್ಯದ ನೀರಿನ ಬಗ್ಗೆ ಅನುಭವಗಳನ್ನು ಹಂಚಿಕೊಂಡ್ರು. ನೀಲಗಿರಿಯನ್ನು ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದಾರೆ ಕಾಫಿ ತೋಟದಲ್ಲಿ ಮಂಜುನಾಥ್ ಅವರೇ? ಕಾಫಿ ತೋಟದಲ್ಲಿ ನೀಲಗಿರಿಯನ್ನ ಒಂದು 30 ವರ್ಷದಿಂದಾನೇ ಬೆಳೀತಾ ಇದ್ವಿ. ಹೊಸ ತೋಟ ಮಾಡುವಾಗ ಅದರಲ್ಲಿ ಒಂದು ಮಿಕ್ಸ್ಡ್ ಟ್ರೀಸ್ ಡೆವಲಪ್ ಮಾಡ್ತಾ ಇದ್ವಿ. ಅದರಲ್ಲಿ ಎಲ್ಲ ಮರಗಳೊಟ್ಟಿಗೆ ನೀಲಗಿರಿ ಮರನೂ ಹಾಕಿದ್ವಿ. ಒಂದು 50-60 ಮರಗಳನ್ನು ಹಾಕಿದ್ವಿ. ನಾವು ನೋಡ್ತಾ ಇದ್ವಿ ತೋಟದಲ್ಲಿ ನೀಳವಾಗಿ ಚೆನ್ನಾಗಿ ಬೆಳೆದಿದ್ದಾವೆ. ನಿಮಗೆ ಹಾಕ್ಬೇಕನ್ನೋ ಒಂದು ಆಲೋಚನೆ ಬಂತು ಅಥವಾ ಅಚಾನಕ್ಕಾಗಿ ನೀಲಗಿರಿ ಮರಗಳನ್ನ ನೆಟ್ಕೊಂಡ್ರೆ? ಇಲ್ಲ, ಹಾಕ್ಬೇಕು ಅಂತ ಆಲೋಚನೆ ಬಂತು. ಯಾಕೆಂದ್ರೆ ನಮ್ಗೆ ಕೊಡಗಿನಲ್ಲಿ ಮರ ಮಟ್ಟು ಬೇಕು ಅನ್ಸ್ದಾಗ ಕಡಿಯಕ್ಕಾಗಲ್ಲ, ಯಾಕಂದ್ರೆ ಅದ್ರ ಮೇಲೆ ನಿಬಂಧನೆಗಳು ತುಂಬಾ ಇದಾವೆ. ಅದರಲ್ಲಿ ನೀಲಗಿರಿ ಮರ ಮತ್ತೆ ಸಿಲ್ವರ್ ಮರಗಳಿಗೆ ಯಾವ ನಿಬಂಧನೆಗಳು ಅದನ್ನು ಸಾಗಾಣಿಕೆ ಮಾಡೋದ್ರಲ್ಲಾಗ್ಲಿ ಕಡಿಯೋದಕ್ಕಾಗಲಿ ಇಲ್ಲ. ಅದರಿಂದ ನಾನು ಆಗ ಯೋಚನೆ ಮಾಡಿ ಅದನ್ನ ಬೆಳೆಸಿದೆ. ಯಾಕಂದ್ರೆ ನಮಗೆ ಬೇಕಾಗತ್ತೆ, ಯಾವಾಗ ಬೇಕಾಗತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ನಮಗೆ ಬೇಕಾದಾಗ ಅದನ್ನ ಕಡಿಬಹುದು, ಅದನ್ನ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಯೋಚನೆ ಬಂದಿದ್ರಿಂದ ಅದನ್ನ ಬೆಳೆಸಿದೀನಿ. ಸಿಲ್ವರ್ ಓಕ್ಗಿಂತ ಬೆಸ್ಟ್ ನಮಗೆ, ಒಳ್ಳೇದು. ಯಾಕೆಂದ್ರೆ ನೀಲಗಿರಿಗೆ ಯಾವುದೇ ರೀತಿ ಗೆದ್ಲು ಇದೆಲ್ಲ ಬರಲ್ಲ. ಒಳ್ಳೆ ಮರ, ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡಿದ್ರೆ ಭಾರಿ ಒಳ್ಳೆ ಮರ. ಅದನ್ನ ಕಡಿದು ಅದನ್ನ ಸೀಸನ್ ಮಾಡಿ ಆಮೇಲೆ ಕುಯಿಸಿ ಉಪಯೋಗಿಸ್ಬೇಕು. ನೀಲಗಿರಿ ಸಿಲ್ವರ್ಗಿಂತ ಗಟ್ಟಿನೇ, ಆಮೇಲೆ ನೀಳಕ್ಕೆ ಹೋಗುತ್ತೆ, ಅಷ್ಟು ಬೇಗ ಬೀಳೋದಿಲ್ಲ ಅಲ್ವಾ? ಬೇಗ ಬೀಳಲ್ಲ, ಮತ್ತೆ ಗೆದ್ಲು ಎಲ್ಲ ಹಿಡಿಯಲ್ಲ, ಯಾಕಂದ್ರೆ ಅದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ. ಮತ್ತೆ ಅದನ್ನ ಕಡಿದು ಅದನ್ನ ನೆರಳಲ್ಲಿ ಒಣಗಿಸ್ಬೇಕು. ಹಸಿ ಮರ ಕುಯ್ದಾಗ ಅವು ಕುಯ್ಯುತ್ತಿದ್ದಾಗೆ ಬೆಂಡಾಗ್ಬಿಡ್ತವೆ. ಅದಕ್ಕೆ ಹಸಿ ಮರನ ಕಡಿದು ಅದನ್ನ ನೆರಳಲ್ಲಿ ಒಣಗಿಸಿ ಆಮೇಲೆ ಕುಯ್ದು ನಾವು ಉಪಯೋಗಿಸ್ಬೇಕು. ಬಳಕೆ ಒಂದು ಸಂದರ್ಭದಲ್ಲಿ ಕಾಳಜಿ ಬೇಕು. ಕಾಫಿ ತೋಟದಲ್ಲಿ ನಾವು ನೋಡ್ತಾ ಇದ್ವಿ ನೀಲಗಿರಿ ಮರಗಳನ್ನ ಬಹಳ ಎತ್ತರವಾಗಿ ಬೆಳೆಸ್ಕೊಂಡಿದ್ರಿ, ಮತ್ತೆ ವರ್ಷಕ್ಕೊಂದ್ಸರಿ ತಳ್ಳಿಗೆ ಮರಗಸಿ ಮಾಡ್ಕೊಂತೀರ ಹೇಗೆ? ಹೌದು, ಅದನ್ನ ತಳ್ಳಿಗೆ ಸೋಸ್ಕೊಳ್ತೀವಿ, ಯಾಕಂದ್ರೆ ತುಂಬಾ ಚಿಗುರು ಬರುತ್ತೆ ಕೆಲವು ಕಡೆ ಎಲ್ಲ. ಮತ್ತೆ ನಮಗೆ ಮರ ಮುಟ್ಟು ಅಂದ್ರೆ ಚಪ್ರಕ್ಕೆ ಬೇಕಾದ ಗಳ ಅವೆಲ್ಲ ಸಿಗ್ತವೆ ಅದರಲ್ಲಿ. ನಮಗೆ ಬೇಕಾಗುವಾಗ ಅದನ್ನು ಕಡ್ಕೊಬಹುದು, ಉಪಯೋಗಿಸ್ಕೋಬಹುದು. ನೀಲಗಿರಿ ಮರಗಳು ಇರುವ ಜಾಗದ ಸುತ್ತಮುತ್ತ ಕಾಫಿ ಗಿಡಗಳು ಏನಂತವೆ? ಚೆನ್ನಾಗಿ ಬೆಳೆದಿದ್ದಾವೆ, ಒಳ್ಳೆ ಕ್ರಾಪ್ ಬರ್ತಾ ಇದೆ, ಏನ್ ತೊಂದರೆ ಇಲ್ಲ, ಚೆನ್ನಾಗಿದ್ದಾವೆ ಎಲ್ಲ. ಬೆಳೆದ ನೀಲಗಿರಿ ಮರಗಳನ್ನ ನೀವು ನಿಮ್ಮ ಕೊಟ್ಟಿಗೆಗೆ ಅಥವಾ ಮನೆಗೆ ಬಳಕೆ ಮಾಡ್ಕೊಂಡಿದ್ದೀರಾ? ಹೌದು, ಕೊಟ್ಟಿಗೆಗೆ ಲೈನ್ ಮನೆಗೆ ಎಲ್ಲಕ್ಕೂ ಬಳಕೆ ಮಾಡ್ಕೊಂಡಿದೀವಿ. ಒಳ್ಳೆಯದು, ಇದುವರೆಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೋಡಿ, ನೀಲಗಿರಿಯನ್ನ ಕೆಟ್ಟದ್ದು ಕೆಟ್ಟದ್ದು ಅಂತ ಅನ್ಕೊಂಡು ಎಷ್ಟೋ ಜನ ಅದರ ಉಪಯೋಗವನ್ನು ಮಾಡ್ಕೊಂಡಿಲ್ಲ. ಈಗಲೂ ಒಳ್ಳೆ ಬೇಡಿಕೆಯಲ್ಲಿರುವ ಮರ, ಸುಲಭವಾಗಿ ಬೆಳೀತಾ ಹೋಗ್ತದೆ. ಕಟಾವಾದ್ರೆ ಮತ್ತೆ ಚಿಗುರು ಕಾಣಿಸ್ಕೊಂಡು ಅದು ತನ್ನ ಆಯುಸ್ಸನ್ನ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ. ಈ ಸಿಲ್ವರ್ ಅನ್ನ ಕಡದ್ಮೇಲೆ ಮತ್ತೆ ಚಿಗುರು ಬರೋದಿಲ್ಲ, ಆದ್ರೆ ನೀಲಗಿರಿದು ಹಾಗಲ್ಲ. ನೀವು ಈ ಹಿಂದೆ ತೋಟದಲ್ಲಿ ಕಟಾವು ಮಾಡಿದ ಬಳಿಕ ನೀಲಗಿರಿಯಲ್ಲಿ ಅಕ್ಕಪಕ್ಕದಲ್ಲಿ 2-4 ಚಿಗುರು ಬಂದಿರೋದು ಮತ್ತೆ ಅವುಗಳನ್ನ ಬೆಳೆಸಿರೋದು ಇದೆ, ಅದು ಬಂದೇ ಬರುತ್ತೆ ಚಿಗುರು. ಅದರಲ್ಲಿ ನಮಗೆ ಬೇಕಾದ 5-10 ಚಿಗುರು ಬರ್ತವೆ. ಅದರಲ್ಲಿ ನಾವು ಗಳಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತೀವಿ, ಒಂದನ್ನು ಬಿಡ್ತೀವಿ. ಅದು ಮಾಮೂಲಿ ಮರದೇ ಸೈಜ್ ಬಂದ್ಬಿಡುತ್ತೆ. ಅದು ನೀಲಗಿರಿ ಒನ್ ಆಫ್ ದಿ ಬೆಸ್ಟ್ ಟ್ರೀ, ಆದ್ರೆ ಅದನ್ನ ತುಂಬಾ ದಟ್ಟವಾಗಿ ಬೆಳೆಯಕ್ಕೆ ಹೋಗ್ಬಾರ್ದು. ತೋಟದಲ್ಲಿ ಅಲ್ಲಲ್ಲಿ ಹಾಕೊಳ್ಳೋದ್ರಿಂದ ಏನು ಸಮಸ್ಯೆ ಬರಲ್ಲ. ಅಲ್ಲಲ್ಲಿ ಅಂದ್ರೆ ಒಳ್ಳೆ ಮೆಣಸಿನ ದೃಷ್ಟಿಯಿಂದ ಸಿಲ್ವರ್ನ ಬಾರಿ ಹತ್ತತ್ರ ತುಂಬಾ ಬೆಳೆದ್ವಿ, ಅದು ಮಣ್ಣಿಗೆ ತುಂಬಾ ಹಾಳು. ಆ ರೀತಿ ಯಾವುದೇ ಮರ ಆಗ್ಲಿ ಅಥವಾ ಯಾವುದೇ ಕಲ್ಟಿವೇಶನ್ ಆಗ್ಲಿ ಇಂಟೆನ್ಸಿವ್ ಆಗಿ ಮಾಡಕ್ ಹೋದ್ರೆ ಎಲ್ಲ ಸಮಸ್ಯೆಗಳು ಆವಾಗ ಬರ್ತವೆ, ಬಂದೇ ಬರ್ತವೆ. ಕಾಫಿ ತೋಟದಲ್ಲಿ ನಾವು ನೀಲಗಿರಿ ದೂರ ದೂರ ಒಂದೊಂದು ಮರ ಹಾಕೊಂಡ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ಈಗ ಬಹು ಬೆಳೆ ಪದ್ಧತಿ ಇದ್ರೆ ನಾವು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ತುಂಬಾ ಸಮಸ್ಯೆಗಳಿದ್ದಾಗ ನಮ್ಮನ್ನ ಅವು ಕಾಪಾಡ್ತವೆ. ಒಂದೇ ಬೆಳೆ ಪದ್ಧತಿಯಲ್ಲಿದ್ದಾಗ ನಾವು ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದರಿಂದ ಎಲ್ಲ ಇರಬೇಕು ತೋಟದಲ್ಲಿ. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು, ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ನಿಮ್ ತರ ನೀಲಗಿರಿಯನ್ನ ಕಾಫಿ ತೋಟಗಳಲ್ಲಿ ಬೆಳೆದಿರೋರು ಯಾರಾದರೂ ಹತ್ತಿರದಲ್ಲಿ ಇದರ ಅಥವಾ ಗಮನಿಸಿದ್ರ ನೀವು? ಈಗ ಟಾಟಾ ಕಾಫಿ, ಆಗ ಕನ್ಸಾಲ್ಟೇಟ್ ಕಾಫಿ ಕಂಪನಿ, ನಮ್ಮ ಜಂಬೂರ ಎಸ್ಟೇಟ್ ಅಲ್ಲಿ ಇದೆ. ಅಲ್ಲೇ ಜಂಬೂರ ಎಸ್ಟೇಟ್ ಮತ್ತೆ ಶುಂಠಿಗ ಪದ ಪಕ್ಕ ಚುಂಡೆಕಾಡು ಅದೊಂದು ತೋಟ ಇದೆ ಟಾಟಾ ಕಾಫಿ ಅವ್ರದ್ದು. ಅಲ್ಲೆಲ್ಲ ನಾನು ಹಿಂಗೆ ಅಬ್ಸರ್ವ್ ಮಾಡ್ತಿದ್ದಾಗ ಅವರು ಸಿಲ್ವರ್ ಒಂದು ಲೈನ್ ಹಾಕಿದ್ರೆ ಮಧ್ಯದಲ್ಲಿ ಒಂದು ಕಡೆ ನೀಲಗಿರಿ ಮರ ಹಾಕಿದ್ರು. ನನಗೆ ಒಂದು ಸ್ವಲ್ಪ ಪ್ರೇರಣೆ ಆಯ್ತು ಅದರಿಂದ. ಇವರೇ ಹಾಕಿದಾರಲ್ಲ ನೋಡೋಣ, ನಾನು ಒಂದು ಹಾಕೋಣ ಅಂತೇಳಿ ಹಾಕಿದ್ದೆ. ನೋಡಿ, ಗೊತ್ತಿಲ್ಲದಂಗೆ ಎಷ್ಟೋ ಜನ ಏನೆಲ್ಲ ಮಾಡ್ತಿರ್ತಾರೆ, ಗಮನಿಸ್ಬೇಕು. ಅದರ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ವಿಶ್ಲೇಷಣೆ ಮಾಡ್ಕೊಂಡು ಹೋದ್ರೆ ಅನುಕೂಲ ಆಗ್ತದೆ. ನೀಲಗಿರಿ ಅನೇಕ ದೇಶಗಳಲ್ಲಿ ಬೆಳೆಯುವ ವೃಕ್ಷನೇ, ತೀರಾ ಕೆಟ್ಟದ್ದಲ್ಲ. ಆದ್ರೆ ಯಾವ್ದಾದ್ರು ಕಾರಣದಿಂದ ಅದನ್ನ ನಮ್ಮ ವ್ಯವಸ್ಥೆಯಿಂದ ದೂರ ಇಡ್ಲಿಕ್ಕೆ ಹೋಗಲಾಗಿದೆ. ಈಗ ಬೇಡಿಕೆನೂ ಬರ್ತಾ ಇದೆ ಅಂತ ಅನ್ಕೊಂಡು ಕೆಲವೊಬ್ರು ಹೇಳ್ತಾ ಇದಾರೆ. ಕಾಫಿ ತೋಟದಲ್ಲಿ ತಾವು ನೀಲಗಿರಿಯನ್ನ ಬೆಳೆದು ಅದರ ಆಗುಹೋಗುಗಳ ಬಗ್ಗೆ ಗಮನಿಸಿದರೆ, ಉಪಯೋಗಿಸ್ಕೊಂಡಿದ್ರೆ ಒಳ್ಳೇದಂತ ಹೇಳ್ತಾ ಇದ್ರಿ. ತಮ್ಮ ಅನಿಸಿಕೆಗಳಿಗೆ ಧನ್ಯವಾದಗಳು. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳುವರೆ, ಈಗ ಕೃಷಿ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ರಚನೆ ಡಾಕ್ಟರ್ ವಿಜಯ ಅಂಗಡಿ, ಹಾಡಿದ್ದಾರೆ ಬಿಎ ಗಣೇಶ್ ಮತ್ತು ಕಡ್ಲೇರ ತುಳಸಿ ಮೋಹನ್. ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಕುಲಕ್ಕೆ ಕಣ್ಣು ಮಣ್ಣು ಮನು ಕುಲಕ್ಕೆ ಕಣ್ಣು ಮಣ್ಣಿನಿಂದಲೇ ಒಂದು ಮಣ್ಣಿನಿಂದಲೇ ಒಂದು ಮಣ್ಣಿನಿಂದಲೇ ಎಲ್ಲದರ ಉದ್ಭವ ಮಣ್ಣಿನಿಂದಲೇ ಎಲ್ಲದರ ಉದ್ಭವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣಿಗಿಂದು ಮಲಿನ ಆಗುವುದು ತಲ್ಲಣ ಮಣ್ಣಿಗಿಂದು ಮಲಿನ ಆಗುವುದು ತಲ್ಲಣ ನಿಯಂತ್ರಣಕ್ಕೆ ಬೇಕು ಕಂಕಣ ನಿಯಂತ್ರಣಕ್ಕೆ ಬೇಕು ಕಂಕಣ ಅದರಿಂದಾಗುವುದು ಕಲ್ಯಾಣ ಅದರಿಂದಾಗುವುದು ಕಲ್ಯಾಣ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಜೀವವಿದೆ ಮಣ್ಣಿನ ಕಣಕಣದಲ್ಲು ಜೀವವಿದೆ ಹತ್ತಾರು ಕೆಲಸಗಳಲ್ಲಿ ಮಣ್ಣಿನ ಆರೋಗ್ಯ ಅಡಗಿದೆ ಹತ್ತಾರು ಕೆಲಸಗಳಲ್ಲಿ ಮಣ್ಣಿನ ಆರೋಗ್ಯ ಅಡಗಿದೆ ಎಲ್ಲರ ಕಾಯಕದಲ್ಲಿ ಕಾಳಜಿ ಆಗಬೇಕಿದೆ ಎಲ್ಲರ ಕಾಯಕದಲ್ಲಿ ಕಾಳಜಿ ಆಗಬೇಕಿದೆ ಫಲವತ್ತತೆ ಇಲ್ಲದೆ ಫಲವಿಲ್ಲ ಎಂಬುದನ್ನು ಅರಿಯಬೇಕಿದೆ ಫಲವತ್ತತೆ ಇಲ್ಲದೆ ಫಲ ಇಲ್ಲ ಮರೆಯಬೇಡಿ ಮಣ್ಣನ್ನು ಕೆಡಿಸಬೇಡಿ ಮಣ್ಣನ್ನು ಮರೆಯಬೇಡಿ ಮಣ್ಣನ್ನು ಕೆಡಿಸಬೇಡಿ ಮಣ್ಣನ್ನು ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣು ಮನುಕುಲಕ್ಕೆ ಕಣ್ಣು ಮಣ್ಣಿನಿಂದಲೇ ಬಂದು ಮಣ್ಣಿನಿಂದಲೇ ಎಲ್ಲದರ ಉತ್ಸವ ಮಣ್ಣಿನಿಂದಲೇ ಎಲ್ಲದರ ಉತ್ಸವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಣ್ಣೆ ಜೀವ ಮಣ್ಣೆ ದೈವ ಮಾರುಕಟ್ಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 14,200 ರಿಂದ 14,500 ರೂಪಾಯಿ ಅರಬಿಕಾ ಚೆರಿ 6,900 ರಿಂದ 7,150 ರೂಪಾಯಿ ರೋಬಸ್ಟಾ ಪಾರ್ಚ್ಮೆಂಟ್ 8,800 ರಿಂದ 9,100 ರೂಪಾಯಿ ರೋಬಸ್ಟಾ ಚೆರಿ 4,400 ರಿಂದ 4,600 ರೂಪಾಯಿ ಕಾಳುಮೆಣಸು ಕ್ವಿಂಟಲ್ಗೆ 49,000 ರಿಂದ 51,000 ರೂಪಾಯಿ ಒಣ ಅಡಿಕೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿನ್ನವನ್ನು ಖರೀದಿಸುವಾಗ BIS ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿವಾಣಿ ವೆಂಕಟೇಶ್. ಜಂಪೆನ ವಿವರ. ಜಿಲ್ಲಾಡಳಿತ ಹಾಗೂ ಸರ್ವೋದಯ ಸಮಿತಿ ವತಿಯಿಂದ ಹುತಾತ್ಮರ ದಿನಾಚರಣೆ ಇಂದು ಮಡಿಕೇರಿಯಲ್ಲಿ ನಡೆದು. ಮಡಿಕೇರಿನ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆಯಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮನ ಹೊರಗೆ ತೆಗೆದು ಗೌರವ ಸಮರ್ಪಣೆ ಮಾಡಲಾಯಿತು. ಜಿಲ್ಲಾಡಳಿತ ಸಮಿತಿನ ಸದಸ್ಯರ ಮುಂದಾಳ್ತನಲ್ಲಿ ಪೊಲೀಸ್ ವಾದ್ಯದೊಟ್ಟಿಗೆ ಪ್ಯಾಟಿನ ಮಂಗೇರಿ ಮುತ್ತಣ್ಣ ಹಂಗೆ ಜನರಲ್ ತಿಮ್ಮಯ್ಯ ವೃತ್ತದ ಮುಖ್ಯ ರಸ್ತೆ ಮೂಲಕ ಗಾಂಧೀಜಿಯವರ ಚಿತಾಭಸ್ಮನ ತಕ್ಕೊಂಡೋಗಿ ಗಾಂಧಿ ಮಂಟಪಲೇರಿಸಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಕುಶಲ ತೋಪು, ಮೌನಾಚರಣೆ, ಪೊಲೀಸ್ ವಾದ್ಯ, ರಾಷ್ಟಗೀತೆ, ಭಜನಾ ಕಾರ್ಯಕ್ರಮ ನಡೆದು ಈ ಸಂದರ್ಭ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಯಾಪ್ಟನ್ MA ಅಯ್ಯಪ್ಪ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಎಸ್ ಆಕಾಶ್, ಸರ್ವೋದಯ ಸಮಿತಿನ ಅಧ್ಯಕ್ಷರು, ಸದಸ್ಯರು ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಹಾಜರಿದ್ದು ಮತ್ತೆ ಮಾತನಾಡಿದ ಸಮಿತಿನ ನಿಕಟಪೂರ್ವ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು, ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಇರಿದು ಇಡೀ ರಾಷ್ಟದಲ್ಲಿ ವಿಶೇಷ, ಆ ನಿಟ್ಟಿನಲ್ಲಿ ಗಾಂಧಿ ಮಂಟಪದಲ್ಲಿ ಚಿತಾಭಸ್ಮ ಇಟ್ಟು ರಾಜಘಾಟ್ ಮಾದರಿಯಲ್ಲಿ ಗಾಂಧಿ ಸ್ಮಾರಕ ಕಟ್ಟಕ್ಕೆ ಮುಂದಾಗಲಾಟುತ್ತ ಹೇಳಿದವು. ಮಡಿಕೇರಿಯಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಬ್ಯಾಂಕ್ನ ಸಮಗ್ರ ಸೌಲಭ್ಯಗಳ ಮಾಹಿತಿ ಇರುವ ಡಿಜಿಟಲ್ ಮಾಹಿತಿ ಪ್ರಚಾರ ಫಲಕಕ್ಕೆ ಚಾಲನೆ ನೀಡಲಾಯಿತು. ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೊಡಂದೇರ ಬಾಂಡ್ ಗಣಪತಿ ಡಿಜಿಟಲ್ ಪ್ರಚಾರ ಫಲಕನ ಉದ್ಘಾಟನೆ ಮಾಡಿ ಮಾತನಾಡಿ, ಮಡಿಕೇರಿಯಲ್ಲಿರುವ ಕೇಂದ್ರ ಬ್ಯಾಂಕ್ನಲ್ಲಿ ಕೇಂದ್ರೀಕೃತಗೊಂಡಿರುವ ಡಿಜಿಟಲ್ ವ್ಯವಸ್ಥೆನ ಮಾಹಿತಿ ಜಿಲ್ಲೆಯಲ್ಲಿಡೀ ಡಿಸಿಸಿ ಬ್ಯಾಂಕ್ಗಳ 22 ಶಾಖೆಗಳಲ್ಲಿನೂ ಟಿವಿ ಮೂಲಕ ಕಂಡದೆ. ಈ ಮೂಲಕ ಬ್ಯಾಂಕ್ ಗ್ರಾಹಕರಿಗೆ ಸುಲಭವಾಗಿ ಸಾಲ ಸೌಲಭ್ಯಗ, ಠೇವಣಿ ಬಡ್ಡಿದರಗ, ಬೇರೆ ಬೇರೆ ರೀತಿಯ ಸೌಲಭ್ಯಗಳ ಸಮಗ್ರ ಮಾಹಿತಿ ಸಿಕ್ಕುವುದು ಸುಲಭ ಆದ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬಿಡಿ ಮಂಜುನಾಥ್, ಉಪಾಧ್ಯಕ್ಷರಾದ ಕೇಟೋಳಿರ ಹರೀಶ್ ಪೂವಯ್ಯ, ನಿರ್ದೇಶಕರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. 2022-23 ಸಾಲಿಗೆ ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ವತಿಯಿಂದ ಜಿಲ್ಲೆನ ವಿಕಲಚೇತನರಿಗೆ ಸ್ವಂತ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಆಧಾರ್ ಯೋಜನೆ ನಡೆಯಲಿ ಬ್ಯಾಂಕ್ ಮೂಲಕ 50,000 ರೂಪಾಯಿ ಮತ್ತೆ ಇಲಾಖೆಯಿಂದ ಶೇಕಡ 50 ಸಬ್ಸಿಡಿ ಸೇರಿ 1,00,000 ಸಾಲ ಸೌಲಭ್ಯ ನೀಡಲಾಗಿದೆ. ಈ ಹಿಂದೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ತಿಳಿಸಲಾಗಿತ್ತು. ಆದರೆ ಆನ್ಲೈನ್ಲಿ ವಿಲೆ ಮಾಡಿಕೆ ತಾಂತ್ರಿಕ ತೊಂದರೆ ಹಂಗೆ ಸಮಯದ ಅಭಾವ ಇರುವುದರಿಂದ ಅರ್ಜಿಗಳನ್ನ ಕಚೇರಿಗೆ 6 ಫೆಬ್ರವರಿಯೊಳಗೆ ಭೌತಿಕ ಆಗಿ ಸಲ್ಲಿಸಕೂತ ಇಲಾಖೆನ ಜಿಲ್ಲಾಧಿಕಾರಿಯವರು ತಿಳಿಸಿದರು. ಭಾರತೀಯ ಸೇನೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಿಕೆ ಕುಸಿಯಿರುವ ಹಿಂದುಳಿದ ವರ್ಗಕ್ಕೆ ಸೇರಿದ ಪ್ರವರ್ಗ 1, 2A, 3A ಹಂಗೆ 3B ಅಭ್ಯರ್ಥಿಗಳಿಗೆ 2022-23 ಸಾಲಿನ ಆಯ್ಕೆಯ ಪೂರ್ವ ಸಿದ್ದತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ತರಬೇತಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಕುಸಿಯಿರುವ ಗಂಡು ಮಕ್ಕ ಡಿಸೆಂಬರ್ 1, 2003 ಜುಲೈ 1, 2006 ಹುಟ್ಟಿರಕು. ಫೆಬ್ರವರಿ 15 ಅರ್ಜಿ ಹಾಕಿ ಸೌಲಭ್ಯ ಪಡ್ಕೊಳ್ಳಕತ್ತ ಇಲಾಖೆನ ಜಿಲ್ಲಾಧಿಕಾರಿಯವರು ತಿಳಿಸಿದರು. ರೈತಾಪಿ ವರ್ಗದ ಜೀವನಾಡಿಯಾಗಿರುವ ಸಹಕಾರಿ ಕ್ಷೇತ್ರನ ಉಳಿಸಿ ಬೆಳೆಸಿಕೆ ಎಲ್ಲವೂ ಕೈಜೋಡಿಸಕೂತ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಕೆಜಿ ಬೋಪಯ್ಯವು ಕರೆ ಕೊಟ್ಟಳು. ಚೇರಂಬಾಣಿ ಪ್ರಾಥಮಿಕ ಕೃಷಿ ಪತ್ತನ ಸಹಕಾರ ಸಂಘದ ಹೊಸ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರುಗಳಾಗಿ ಭಾಗವಹಿಸಿಯವು ಮಾತಾಡಿದವು. ರೈತ ಸಹಕಾರಿಗಳಿಂದನೇ ಶುರುವಾದ ಸಹಕಾರಿ ಕ್ಷೇತ್ರ ಉಳಿದರೆ ಮಾತ್ರ ಕೃಷಿಕ ವರ್ಗ ಉಳಿಯಕ್ಕೆ ಸಾಧ್ಯ. ಎಲ್ಲಾ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಕೂತ ಇವು ಹೇಳಿದವು. ಈ ಸಂದರ್ಭ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಕೊಡಂದೇರ ಬಾಂಡ್ ಗಣಪತಿ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಮಡಿಕೇರಿ ಸಂಚಾರಿ ಪೊಲೀಸ್ ಹಂಗೆ ಕ್ಲಬ್ ಮಹೀಂದ್ರ ಕೂಡುಕೂಟಲ್ಲಿ ಮಡಿಕೇರಿ ಪೇಟೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ನಡೆದು ಸುದರ್ಶನ ವೃತ್ತದಿಂದ ಖಾಸಗಿ ಬಸ್ ನಿಲ್ದಾಣಕ್ಕೆ ಮುಟ್ಟ ಪೊಲೀಸರಿಂದ ಬೈಕ್ ಜಾಥಾ ನಡೆದು ಜಾಥಾಲಿ ಅಪಘಾತದ ಬಗ್ಗೆ ಹಂಗೆ ಸಂಚಾರಿ ನಿಯಮ ಸರಿಯಾಗಿ ಪಾಲಿಸುವಂಗೆ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ಫೆಬ್ರವರಿ 8ಕ್ಕೆ ಮುಟ್ಟ ಕಾಲಾವಕಾಶ ನೀಡಲಾಗುತ್ತ ಪ್ರಾಂಶುಪಾಲರಾದ ಪಂಕಜ್ ಅಕ್ಷಣ್ಣವು ತಿಳಿಸಿದರು. ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಪುಸ್ತಕ ನೀತಿ ಪುನರ್ರಚನೆಗೆ ಸಾರ್ವಜನಿಕರಿಂದ ಸಲಹೆ ಅಭಿಪ್ರಾಯ ಕೇಳಿಳು. ಕನ್ನಡ ಪುಸ್ತಕ ಲೋಕ ಆಧುನಿಕ ಮಾಧ್ಯಮಗಳ ಹೊಸ ಆವಿಷ್ಕಾರಗಳ ಫಲವಾಗಿ ವಿಸ್ತಾರಗೊಳ್ಳುತ್ತಿದ್ದು ಪತ್ರಿಕೋದ್ಯಮದ ಎಲ್ಲಾ ಸಾಧ್ಯತೆ ಮತ್ತು ಸವಾಲುಗಳನ್ನ ಹೊಸ ದೃಷ್ಟಿಕೋನದಿಂದ ನೋಡುವ ಅಗತ್ಯವುಟ್ಟು ನಾಡಿನ ಬರಹಗಾರರು, ಚಿಂತಕರು, ಓದುಗರು, ಪ್ರಕಾಶಕರು ಹಂಗೆ ಆಸಕ್ತಿ ಇರುವ ಸಾರ್ವಜನಿಕರಿಂದ ಸಲಹೆ ಸೂಚನೆ ಅಭಿಪ್ರಾಯಗಳನ್ನ ಫೆಬ್ರವರಿ 10ರೊಳಗೆ ಅಂಚೆ ಮೂಲಕ ಕನ್ನಡ ಪುಸ್ತಕ ಪ್ರಾಧಿಕಾರ 1ನೇ ಮಹಡಿ ಕನ್ನಡ ಭವನ ಜೆಸ್ಸಿ ರಸ್ತೆ ಬೆಂಗಳೂರು 2 ಈ ವಿಳಾಸಕ್ಕೆ ಅಲ್ಲರೆ ಇಮೇಲ್ ಮೂಲಕ kannadappraadhikara@gmail.com ಮೂಲಕನು ಕಳಿಸಿಕೊಡಕತ್ತ ಪ್ರಾಧಿಕಾರದ ಆಡಳಿತಾಧಿಕಾರಿಯವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಪಾಕಶಾಲಾ ಪಾಕಶಾಲಾ ಹೋಟೆಲ್ ಉದ್ಯಮದಲ್ಲಿ ಖ್ಯಾತಿ ಗಳಿಸಿರುವ KN ವಾಸುದೇವ ಅಡಿಗಾವರ ಪಾಕಶಾಲಾ ಇದೀಗ ಮಡಿಕೇರಿಯಲ್ಲಿ. ಶುಚಿ, ರುಚಿ ಮತ್ತು ವೈವಿಧ್ಯಮಯ ತಿನಿಸುಗಳಿಗೆ ಇನ್ನೊಂದು ಹೆಸರು ಪಾಕಶಾಲಾ. ಸಸ್ಯಹಾರಿ ಊಟೋಪಚಾರಕ್ಕಾಗಿ ಪಾಕಶಾಲಾ, ರೆಡ್ ಬ್ರಿಕ್ಸ್ ಇನ್ ಕೊಹಿನೂರು ರೋಡ್, ಮಡಿಕೇರಿ.

പോലീസ് വാദ്യത്തോട് മങ്കേരിര മുത്തണ്ണ പിഞ്ഞ ജനറൽ തിമ്മയ വ്രത്തത്തിൽ പോയിത്ത് ഗാന്ധി മണ്ഡപത്തിൽ വെച്ചിത്ത് മഹാത്മാഗാന്ധിജിര ആളുരൂപക്ക് പൂമാല ഇട്ടിത്ത് ഗൗരവ കാട്ടിച്ച് ഗാന്ധി മണ്ഡപത്ത് സർവധർമ്മ പ്രാർത്ഥന നടത്തിച്ച് നഗരസഭ അധ്യക്ഷ നരവണ്ട അനിത പൂവയ്യ ജില്ലാധികാരി ഡോ ബി സി സതീഷ് ജില്ലാ പോലീസ് വരിഷ്ഠാധികാരി എം എ അയ്യപ്പ ജില്ലാ പഞ്ചായത്തി സിഇഒ ഡോ എസ് ആകാശ് കൂടുനനക്കെ മുഖ്യപ്പെട്ടവു ഹാജരിഞ്ചത്ത് ಯೋಗ ಪಿಂಜ ಪ್ರಕೃತಿ ಚಿಕಿತ್ಸೆ ಒಂದು ವೈದ್ಯಕೀಯ ಪದ್ಧತಿ ಮಾತ್ರ ಅಲ್ಲ, ಇದು ಒಂದು ಬದುಕರ ಕ್ರಮ. ಪಿಂಜ ನಂಗಡ ದೇಶತರ ಋಷಿ ಮುನಿಯಡ ಪರಂಪರೆ ಆಯ್ತುಂಡು. ನೀತಿ ನಿಯಮತನ ಪಾಲನೆ ಮಾಡೋಣ.